ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಶೀತಲ ಗೃಹ ನಿರ್ಮಾಣಕ್ಕೆ ಇರುವ ಅವಕಾಶಗಳು ಮತ್ತು ಇಲಾಖೆಯ ಸಹಾಯ ಸೌಲಭ್ಯಗಳು ಕುರಿತು ರಾಯಚೂರಿನ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಸನ್ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿ, ನಂತರ ಬೇಸಿಗೆಯಲ್ಲಿ ಹೈನು ರಾಸುಗಳ ಆರೋಗ್ಯ ಕಾಳಜಿ ಕುರಿತು ಮಾಹಿತಿ ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇನ್ನು 7:20 ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು ಪ್ರಸಾರವಾಗುವುದು. ವಿಷಯ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂಆರ್ ಉಮೇಶ್, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಬನ್ನಿ ಮೊದಲಿಗೆ ಕೇಳೋಣ ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಶೀತಲ ಗೃಹಗಳ ನಿರ್ಮಾಣ ಅಂದರೆ ಕೋಲ್ಡ್ ಸ್ಟೋರೇಜ್ ಅನ್ನು ಸ್ಥಾಪನೆ ಮಾಡಬೇಕಾದ್ರೆ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿ ಒಂದು ಯೋಜನೆಯಲ್ಲಿ ಅನುಕೂಲತೆಗಳಿದ್ದಾವೆ, ಶೀತಲ ಗೃಹವನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು, ಜೊತೆಗೆ ಯಾವ ರೀತಿ ರೈತರು ಮುಂದುವರಿಬೇಕಾಗಿದೆ ಅಂತಕ್ಕಂಥ ವಿಚಾರ ಇರ್ಬೋದು. ಇವತ್ತಿಗೆ ಅಲ್ಲಲ್ಲಿ ನಾವು ನೋಡ್ತಿದ್ದೀವಿ ಭಾಳಷ್ಟು ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಬೇರೆ ಬೇರೆ ಕಡೆಯೆಲ್ಲ ಶೀತಲ ಗೃಹಗಳು ಬರ್ತಾ ಇದ್ದಾವೆ. ಶೀತಲ ಗೃಹಗಳ ಒಂದು ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇದೆ, ತೋಟಗಾರಿಕೆ ಇಲಾಖೆ ಯಾವ ರೀತಿ ಇದಕ್ಕೆ ಅನುಕೂಲತೆಯನ್ನು ಸಹಾಯವನ್ನು ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ರಾಯಚೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಬಸನಗೌಡರು ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ ಬಸನಗೌಡ್ರೆ. ನಮಸ್ಕಾರ. ಹೇಳಿ, ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿ, ಶೀತಲ ಗೃಹಗಳ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇದೆ, ಶೀತಲ ಗೃಹಗಳ ಅವಶ್ಯಕತೆ ಯಾಕೆ, ಜೊತೆಗೆ ಇತ್ತೀಚೆಗಂತೂ ಭಾಳಷ್ಟು ಆಗ್ತಾ ಇದ್ದೇವೆ, ಇದರಿಂದ ಏನೇನು ಉಪಯೋಗಗಳಿದ್ದಾವೆ ಶೀತಲ ಗೃಹಗಳ ನಿರ್ಮಾಣ ಮಾಡೋದ್ರಿಂದ? ಶೀತಲಗಳ ನಿರ್ಮಾಣ ಮಾಡೋದ್ರಿಂದ ನಮ್ಮ ರೈತರು ತಮ್ಮ ಯಾವುದೇ ತೋಟಗಾರಿಕ ಉತ್ಪನ್ನವಾಗಲಿ ಅದರಲ್ಲಿ ಶೇಖರಣೆ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಬೆಳೆ ಬೆಳೆದಿರ್ತಾರೆ ಅದಕ್ಕೆ ರೇಟ್ ಇರಂಗಿಲ್ಲ. ಶೀತಲ ಗೃಹಗಳಲ್ಲಿ 2-3 ತಿಂಗಳು ತನಕ ಅವ್ರು ಇಟ್ಟು ಸ್ಟೋರ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಬೆಳೀತಾರೆ. ಹೌದು. ಸೊ ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಹೆಚ್ಚು ಶೀತಲ ಗೃಹಗಳಾದವಲ್ಲ, ಎಲ್ಲ ಶೀತಲ ಗೃಹಗಳಲ್ಲಿ 90% ಮೆಣಸಿನಕಾಯಿನೇ ಸ್ಟೋರೇಜ್ ಆಗುತ್ತೆ. ಈ ತರ ಈಗ ನೀವು ಬಿಜಾಪುರಕ್ಕೆ ಹೋದ್ರೆ ಅಲ್ಲಿ ಮಣಕ್ಕೆ ಜಾಸ್ತಿ ಬೆಳೀತಾರೆ, ದ್ರಾಕ್ಷಿ ಒಣ ದ್ರಾಕ್ಷಿ ಅಲ್ಲಿ ಶೇಖರಣೆ ಮಾಡ್ತಾರೆ. ಬಳ್ಳಾರಿ ಹೋಗ್ರಿ, ಅಲ್ಲಿ ಮೆಣಸಿನಕಾಯಿ ಸ್ಟೋರೇಜ್ ಆಗುತ್ತೆ. ಸೊ ಈ ತರ ಅವ್ರು ತಮ್ಮ ಉತ್ಪನ್ನಗಳನ್ನ ಇಟ್ಟು ಮಾರ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ಮತ್ತೇನಾಗತ್ತೆ ರೀ, ನೀವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಉತ್ಪನ್ನಗಳು ಇಡುವುದರಿಂದ ಅದರೊಳಗೆ ನಿಮ್ಗೆ ಗುಣಮಟ್ಟವನ್ನ ನೀವು ಕಾಪಾಡ್ಕೋಬಹುದು. ವಿಶೇಷವಾಗಿ ಮೆಣಸಿನಕಾಯಿಗೆ ಇಟ್ಟಾಗ ಬಣ್ಣ ಒಟ್ಟ ಮಾಸೋದಿಲ್ಲ ಹಾಗೆ ಕೆಂಪಾಗಿರುತ್ತೆ, ಕೆಂಪಾಗೇ ಇರುತ್ತೆ. ಆ ಬೆನಿಫಿಟ್ ಅನ್ನ ನೀವು ಪಡೆಯಬಹುದು. ಮತ್ತೆ ಈಗ ಯಾವುದೇ ಪ್ರೊಸೆಸಿಂಗ್ ಮಾಡ್ಬೇಕಂತಂದ್ರು ಅವ್ರು ಈಗ ನಾವು ಬೆಳೆದ ಉತ್ಪನ್ನಗಳನ್ನ ಸ್ಟೋರ್ ಮಾಡಿ ಆಮೇಲೆ ಪ್ರೊಸೆಸ್ ಮಾಡ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಈಗ ತೋಟಗಾರಿಕೆ ಇಲಾಖೆ ವತಿಯಿಂದ ಶೀತಲ ಗೃಹಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನು ಅನುಕೂಲತೆ ಇದೆ, ಯೋಜನೆ ಏನಾದ್ರು ಇದೆಯಾ? ಯೋಜನೆ ಇದೆ, ನಮ್ಮ ಶೀತಲಗರ ನಿರ್ಮಾಣ ಮಾಡ್ಲಿಕ್ಕೆ ಶೇಕಡ 35% ನಾವು ಸಹಾಯಧನ ಕೊಡ್ತೀವಿ. ಅಂದ್ರೆ ಅವರು 100 ಟನ್ ಹಿಡಿದು 5,000 ಟನ್ ತನ ಸಾಮರ್ಥ್ಯದ ಅವರು ಕೋಲ್ಡ್ ಸ್ಟೋರೇಜ್ ಅನ್ನ ಅವರು ಮಾಡ್ಕೊಂಡ್ರೆ ಅವ್ರಿಗೆ ನಾವು 35% ಸಹಾಯಧನ ಕೊಡ್ತೀವಿ. ಅಂದ್ರೆ ಕಡಿಮೆ ಅಂದ್ರೆ 100 ಟನ್ ಸಾಮರ್ಥ್ಯ ಬೇಕು, ಮಾಡ್ಲಿಕ್ಕಾಗಲ್ಲ. ಅದಕ್ಕಿಂತ ಅವ್ರು ಕಡಿಮೆ ಮಾಡ್ಬೇಕಂತಂದ್ರೆ ಈಗ ಸಣ್ಣ ಸಣ್ಣ ರೈತರಿಗೆ ಆಗ್ಲಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಕೋಲ್ಡ್ ಸ್ಟ್ಯಾಗಿಂಗ್ ರೂಮ್ ಅಂತ ಕೊಡ್ತಾ ಇದ್ದೀವಿ. ಅದು 10 ಟನ್ ಕೆಪಾಸಿಟಿ ಇಂದ ಇರುತ್ತೆ. ಇಂಡಿವಿಜುವಲ್ ಫಾರ್ಮರ್ನು ಅದನ್ನ ಮಾಡ್ಕೋಬಹುದು ಕೋಲ್ಡ್ ಸ್ಟ್ಯಾಗಿಂಗ್ ರೂಮ್ಗೆ. ಅದಕ್ಕೂ ನಾವು ಶೇಕಡ 35% ಸಹಾಯಧನ ಐತಿ, 5,10,000 ತನ ಸಣ್ಣ ಪ್ರಮಾಣದಲ್ಲಿ. ಅವ್ರ ರೈತರು ತಮ್ಮ ಹೊಲದಲ್ಲೇ ನಿರ್ಮಾಣ ಮಾಡ್ಕೋಬಹುದು. ಮತ್ತೆ ಅದಕ್ಕೆ ಕರೆಂಟ್ ಅದು ಏನ್ ಬೇಕಾಗಿಲ್ಲ, ಅದು ಸೋಲಾರ್ ಪ್ಯಾನಲ್ಸ್ ಉಪಯೋಗಿಸಿಕೊಂಡು ಅದನ್ನ ಕೋಲ್ಡ್ ಅನ್ನ ಮೇಂಟೈನ್ ಮಾಡುತ್ತಾರೆ ಟೆಂಪರೇಚರ್ ಅದರಲ್ಲಿ. ಈಗ ಈ ಒಂದು ಶೀತಲ ಗೃಹವನ್ನ ಒಬ್ಬ ರೈತ ದೊಡ್ಡ ಪ್ರಮಾಣದಲ್ಲಿ, ಅಣ್ಣ ಈಗ ಒಂದು 100 ಟನ್ ಕಿಂತ ತಾವ್ ಹೇಳಿದಿರ್ತಾವ, ಅದಕ್ಕಿಂತ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದಾಗ ಏನು ಒಂದು ಅರ್ಹತೆಗಳಿರ್ಬೇಕು ಅವ್ರ ರೈತ, ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಏನು ಗಮನಿಸ್ತಿರ್ತಾವ ರೈತರಿಗೆ ಇರಬೇಕಾದದ್ದು ಅಂತಂದ್ರೆ, ಈಗ ಅವರು ಈ ಶೀತಲಗರ ನಿರ್ಮಾಣ ಮಾಡ್ಬೇಕಂತಂದ್ರೆ ಮೊದಲು ಅವ್ರದ್ದು ಜಮೀನು ಎನೆ ಆಗಿರ್ಬೇಕು ಫಸ್ಟ್ ಕಂಡೀಷನು. ಸೆಕೆಂಡ್ ಕಂಡೀಷನ್ ಅವ್ರು ಏನದ ಬ್ಯಾಂಕ್ ಇಂದ ಲೋನ್ ತಗೊಂಡಿರ್ಬಹುದು, ಕಡ್ಡಾಯವಾಗಿ ಲೋನ್ ಪಡಿಬೇಕು. ನಾವು ಕಡ್ಡಾಯವಾಗಿ ಸಹಾಯಧನವನ್ನ ಲೋನ್ ಅಕೌಂಟ್ಗೆ ಜಮಾ ಮಾಡ್ತೀವಿ. ಈಗ ಒಂದು ಸ್ಥಳವನ್ನ ತಾವೇನಾದ್ರೂ ಗೈಡೆನ್ಸ್ ಮಾಡ್ತೀರಾ ರೈತರಿಗೆ, ಇಲ್ಲಿ ಮಾಡಿ ಚೆನ್ನಾಗಿರುತ್ತೆ, ರೈತರಿಗೆ ಗೊತ್ತಿರೋದಿಲ್ಲ ಕೆಲವೊಂದು ಜನಕ್ಕೆ, ಯಾಕಂದ್ರೆ ಅಲ್ಲಿ ಸ್ವಲ್ಪ ರೋಡ್ ಇರಬೇಕು, ರಸ್ತೆಗಳಿರಬೇಕು, ಹೈವೇ ಪಕ್ಕದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ ರೈತರು. ಎಲ್ಲೆಲ್ಲೋ ಇಂಟೀರಿಯರ್ ಆಗಿ ಹೊಲಗಳಿರ್ತವೆ, ಹಳ್ಳಿಯಲ್ಲಿರ್ತವೆ, ಅವೆಲ್ಲ ಅಷ್ಟು ಹೇಗೆ ಅನ್ಸುತ್ತೆ ನಮಗೆ? ಇಲ್ಲ, ಅದು ಸೂಕ್ತವಾಗಿದ ಸ್ಥಳದಲ್ಲೇ ಮಾಡಿದರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮುಖ್ಯವಾಗಿ ಅದನ್ನು ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿ ಅಂತೂ ಕಂಪಲ್ಸರಿ ಅದು ಬೇಕೇ ಆಗ್ತದೆ. ಸೊ ಈ ತೋಟದಲ್ಲಿ ಮಾಡೋಕ್ಕಿಂತ ಈಗ ರೋಡಿಗೆ ಅಂಟುಕೊಂಡಿರುವಂಥ ಜಮೀನಿನಲ್ಲಿ ಮಾಡೋದು ಅತಿ ಉತ್ತಮ. ಈಗ ರೈತ ಏನೇನು ಒಂದು ದಾಖಲಾತಿಗಳನ್ನು ಇಲಾಖೆಗೆ ಒದಗಿಸ್ಬೇಕು, ತಾವು ಯಾವ ರೀತಿ ಇಲ್ಲಿ ಮುಂದುವರಿಬೇಕಾಗತ್ತೆ, ರೈತರು ಇಲಾಖೆ ಯಾವ ರೀತಿ ಮುಂದುವರಿಯುತ್ತೆ ಇಲ್ಲಿ? ಅಂದ್ರೆ ನಾವು ರೈತರಿಗೆ ಏನೇನು ನಮ್ಗೆ ದಾಖಲಾತಿಗಳನ್ನು ಬೇಕನ್ನೋದು ಅವ್ರಿಗೆ ನಾವು ಸಮಗ್ರವಾಗಿ ಒಂದು ಲಿಸ್ಟ್ ಚೆಕ್ಲಿಸ್ಟ್ ಏನೇನು ಸಾಮಾನ್ಯವಾಗಿ ಬೇಕಾಗ್ತವೆ, ಸಾಮಾನ್ಯವಾಗಿ ಅವ್ರದ್ದು ಯಾವ ಜಮೀನಲ್ಲಿ ಮಾಡ್ತಾರೆ, ಜಮೀನದ್ದು ಪಹಣಿ ಬೇಕಾಗತ್ತೆ, ಆಮೇಲೆ ಅವರು ಲೋನ್ ತಗೊಂಡಿದ್ದು ಲೋನ್ ಅಪ್ರೈಸಲ್ ಲೆಟರ್ ಬೇಕು, ಸ್ಯಾಂಕ್ಷನ್ ಲೆಟರ್ ಬೇಕು, ಆಮೇಲೆ ಅವ್ರದ್ದು ಇನಿಷಿಯಲ್ ಅಮೌಂಟ್ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಪ್ರೊಜೆಕ್ಟ್ ರಿಪೋರ್ಟ್ ಬೇಕಾಗತ್ತೆ, ಒಬ್ಬ CA ಕಡೆಯಿಂದ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಅಡಿ ತಯಾರು ಮಾಡಿ ಕೊಡ್ಬೇಕಾಗತ್ತೆ. ಆಮೇಲೆ ಅದು ಹಂತ ಹಂತವಾಗಿ ಅವರು ಕೆಲಸ ಮಾಡ್ಕೊಂತ ಹೋದಂಗೆ ಮುಗಿದ ನಂತರ ಅದು ಕಾರ್ಯ ಪ್ರಾರಂಭ ಆದ ನಂತರ ನಮ್ಮ ಇಲಾಖೆಯಿಂದ ಶೇಕಡ 35% ಸಹಾಯಧನವನ್ನು ಅವರ ಲೋನ್ ಅಕೌಂಟ್ಗೆ ನಾವು ಜಮಾ ಮಾಡ್ತೀವಿ. ಉದಾಹರಣೆ ಅಂತಂದ್ರೆ ಒಬ್ಬ ರೈತ ಈಗ 1 ಕೋಟಿ ತಗೊಂಡಪ್ಪ ಅಂತಂದ್ರೆ ಸುಮಾರು ಒಂದು 35 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. 1 ಕೋಟಿ ಕಾಸ್ಟ್ ಆಗಿತ್ತಂದ್ರೆ ಅಂದ್ರೆ ನಮ್ಮಲ್ಲಿ ನಾವು 5,000 metric ton ಕೆಪಾಸಿಟಿಗೆ ಅಂತ ನಾವು ಇದು ಮಾಡಿದೀವಿ. ಅವರು 5,000 metric ton ಕೆಪಾಸಿಟಿ ಮಾಡಿದ್ರೆ ಅಂದ್ರೆ ಅದು ಒಂದು ಅಂದಾಜು ಪ್ರೊಜೆಕ್ಟ್ ವೆಚ್ಚ 4 ಕೋಟಿ ಮಾಡಿದೀವಿ ನಾವು. ಅದಕ್ಕೆ 1,40,000,000 ಅವರಿಗೆ ಸಹಾಯಧನ ಶೇಕಡ 35% ಅವರಿಗೆ ಸಿಗುತ್ತೆ. ಹೇಗೆ ಇದು ಕಾರ್ಯ ಪ್ರವೃತ್ತ ಆದ್ಮೇಲೆ ಕೋಲ್ಡ್ ಸ್ಟೋರೇಜ್ ಪ್ರಾರಂಭ ಆದ್ಮೇಲೆ ಇದನ್ನ ಮಾಡ್ತೀರಾ ಅಥವಾ ತಾವು ಏನಾದ್ರೂ ಫಿಸಿಬಿಲಿಟಿ ನೋಡ್ತಾ ಇರ್ತೀರಾ? ಅದ್ರ ಪ್ರಾಜೆಕ್ಟ್ ಫಿಸಿಬಿಲಿಟಿ ವಯಾಬಿಲಿಟಿ ಅಂತ ಹೇಳ್ತಾರೆ. ಈ ಒಬ್ಬ ರೈತ ಒಂದು 2 ಕೋಟಿ 3 ಕೋಟಿ ಹಾಕಿ ಒಂದು ಶೀತಲ ಗೃಹ ನಿರ್ಮಾಣ ಮಾಡ್ತಾನಂತಂದ್ರೆ ಅವಾಗ ಲಾಸ್ ಆಗಬಾರ್ದು, ಲಾಭ ಆಗಬೇಕು. ಹೌದು, ಅದು ಹೇಗೆ ತಾವು ಅಸೆಸ್ ಮಾಡ್ತಿರೋದನ್ನೆಲ್ಲ? ಅವರು ಮಾಡುವಂತ ಈ ರೀಸನ್ ಅಂತೀವಿ ನಾವು, ಈ ಏರಿಯಾದಲ್ಲಿ ಕ್ಷೇತ್ರದಲ್ಲಿ ನಮ್ಮ ಈಗ ನಮ್ಮ ರಾಯಚೂರು ಜಿಲ್ಲೆ ತಗೊಂಡ್ರೆ ಇಲ್ಲಿ ಯಾವ ಉತ್ಪನ್ನವನ್ನು ಬೆಳೀತಾರೆ, ಯಾವ ಉತ್ಪನ್ನ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡಬಹುದು ಅದನ್ನೆಲ್ಲ ಗಣನೀಯವಾಗಿ ನಾವೆಲ್ಲ ನೋಡಿಕೊಂಡು ಅದನ್ನ ನಂತರ ಅವ್ರು ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಈಗ ಕೋಲ್ಡ್ ಸ್ಟೋರೇಜ್ ಅನ್ನ ಎಲ್ಲ ರೈತ ನಿಮಗೆ ಅರ್ಜಿಯನ್ನು ಸಲ್ಲಿಸ್ತಾನೆ, ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನೇರವಾಗಿ ನೀವೇ ನಮಗೆ ಅನುಮತಿ ಕೊಡ್ತೀರಾ ಅಥವಾ ಹೇಗೆ ಮುಂದುವರಿತಾನೆ? ಮುಂದುವರಿಲಿಕ್ಕೆ ಅವ್ರಿಗೆ ಮುಂದುವರಿಲಿಕ್ಕೆ ವರ್ಕ್ ಆರ್ಡರ್ ಅಂತ ಕೊಡ್ತೀವಿ. ವರ್ಕ್ ಆರ್ಡರ್ ಕೊಟ್ಟ ನಂತರ ಅವ್ರೇನ ನಮ್ಮ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ವರ್ಕ್ ಆರ್ಡರ್ ಬಂದ್ಮೇಲೆ ಪ್ರಾರಂಭ ಮಾಡಬೇಕು. ವರ್ಕ್ ಆರ್ಡರ್ ಬಂದ್ಮೇಲೆ ಹೇಗೆ ನೀವೆಲ್ಲ ಹೋಗಿ ಇಲಾಖೆಯವರು ಸ್ಪಾಟ್ ಅನ್ನ ಇನ್ಸ್ಪೆಕ್ಷನ್ ಮಾಡೋದು ಹೇಗಿದೆ ಅಂತಕ್ಕಂಥದ್ದು ಎಲ್ಲ ತಿಳ್ಕೊಂಡು ಮಾಡ್ತೀವ್ರಿ ನಾವು. ಅದು ಪ್ರೀ ಇನ್ಸ್ಪೆಕ್ಷನ್ ಅಂತ ಒಂದು ಇದು ಇರುತ್ತೆ ನಮ್ಮಲ್ಲಿ. ಈಗೆಲ್ಲ GPS ಮಾಡೋದ್ರಿಂದ ಪ್ರೀ ಇನ್ಸ್ಪೆಕ್ಷನ್ ಪೋಸ್ಟ್ ಇನ್ಸ್ಪೆಕ್ಷನ್ ಅಂತ ಇದೆ. ಮತ್ತೆ ಅದು ಹಂತ ಹಂತವಾದ ನಾವು ಚಿತ್ರಗಳನ್ನು ತಕ್ಕೋತೀವಿ ಅವರು. ಪ್ರೀ ಇನ್ಸ್ಪೆಕ್ಷನ್ ಅಂದ್ರೆ ಖಾಲಿ ಜಾಗದೊಂದು ಫೋಟೋ ತೆಗಿತಾರೆ. ಆಮೇಲೆ ಕಟ್ಟಡ ಕೆಲಸ ಪ್ರಾರಂಭ ಆದ ನಂತರ ಆಮೇಲೆ ಕಟ್ಟಡ ನಡೆದ್ರೆ ಸ್ಟಾರ್ಟ್ ನಡೆದಿರ್ತೈತಿ ಇನ್ನು ಆವಾಗ. ಆಮೇಲೆ ಕಂಪ್ಲೀಟ್ ಆದ ನಂತರ ಹಂತ ಹಂತವಾದ ಫೋಟೋಗಳನ್ನ ನಾವು ತಕ್ಕೋತೀವಿ. ಅಂದ್ರೆ ಕಂಪ್ಲೀಟ್ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಆಗಿ ಪ್ರಾರಂಭ ಆದ್ಮೇಲೆ ತಮ್ದು ಎಲ್ಲ ವರ್ಕ್ ಮುಗಿದ್ಮೇಲೆ ಅದು ಕಾರ್ಯಾರಂಭ ಆಗ್ಬೇಕು. ಕಾರ್ಯಾರಂಭ ಆದ ನಂತರ ನಾವು ಅವರಿಗೆ ಸಹಾಯಧನ ಅವ್ರ ಲೋನ್ ಅಕೌಂಟ್ಗೆ ಜಮಾ ಮಾಡ್ತೇವೆ. ಹೇಗೆ ಇದಕ್ಕೆಲ್ಲ ಬೇಡಿಕೆ ಬರ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ? ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನೋಡ್ಬೇಕಂದ್ರೆ ಬಹಳ ಬೇಡಿಕೆ ಇದೆ ರೀ. ಈಗ ಕಳೆದ 2 ವರ್ಷದಿಂದ ನೋಡ್ತಾ ಇದೀವಿ, ನಮಗೆ ಅರ್ಜಿಗಳು 4-5 ಅರ್ಜಿಗಳು ಬರ್ತಾವೆ. ನಾವು ಕೊಡೋದು 2-3 ಈ ತರ ಕೊಡ್ತಾ ಇದೀವಿ. ಡಿಮ್ಯಾಂಡ್ ಜಾಸ್ತಿ ಇದೆ, ನಮ್ಮಲ್ಲಿ ಅನುದಾನ ಕಡಿಮೆ ಆಗ್ತಾ ಇದೆ. ಎಷ್ಟು ಆಗಿದಾವೆ ಈಗ ನಿಮ್ಮ ಇಲಾಖೆ ವತಿಯಿಂದ ರಾಯಚೂರು ಜಿಲ್ಲೆಯಲ್ಲಿ ಈಗ ಕೋಲ್ಡ್ ಸ್ಟೋರೇಜ್ಗಳು? ಕೋಲ್ಡ್ ನಮ್ಮ ಇಲಾಖೆಯಿಂದ ಒಂದು 6 ಕೋಲ್ಡ್ ಸ್ಟೋರೇಜಿಗೆ ನಾವು ಸಹಾಯಧನ ಕೊಟ್ಟಿವ್ರಿ ಇಲ್ಲಿ ತನಕ. 6? ಹೇಗೆ ಮೊದಲೆಲ್ಲ ಆಗ ಕೋಲ್ಡ್ ಸ್ಟೋರೇಜ್ಗಳು ಭಾಳಷ್ಟು ಆಗಿದ್ದಾವೆ, ಈಗ ಒಂದು 7-8 ವರ್ಷದಿಂದ ನಡೀತಾ ಇದ್ದಾವೆ ಜಿಲ್ಲೆಯಲ್ಲಿ. ಹೇಗೆ ರೈತರ ಫೀಡ್ಬ್ಯಾಕ್ ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಮಾಲಕರ ಒಂದು ಅನುಭವ ಹೇಗಿದೆ, ತಮ್ಮ ಇಲಾಖೆಗೆ ಏನಾದ್ರು ಹೇಳ್ತಿರ್ತಾರ ಈ ಚೆನ್ನಾಗಿ ನಡೆದಿದೆ ಅಂತಕ್ಕಂಥದ್ದು ಅಥವಾ ಲಾಸ್ನಾಗಿದೆ ಅಂತಕ್ಕಂಥದ್ದು? ಇಲ್ಲ, ಲಾಸ್ನಾಗಂತೂ ಯಾವ ಕೋಲ್ಡ್ ಸ್ಟೋರೇಜು ಇಲ್ಲ ರೀ ನಮ್ಮ ಜಿಲ್ಲೆಯಲ್ಲಿ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಯೋದ್ರಿಂದ ಮತ್ತೆ ಇದು ಮಾವು ಮೂಸಂಬಿ ಬೆಳೆಯೋದ್ರಿಂದ ಯಾವ ಕೋಲ್ಡ್ ಸ್ಟೋರೇಜು ಲಾಸ್ನಾಗಿಲ್ಲ, ಎಲ್ಲ ಲಾಭದಲ್ಲೇ ಇದೆ. ಈಗ ಮತ್ತೆ ಏನಾಗತ್ತ, ಇದು ಸಣ್ಣ ಸಣ್ಣ ರೈತರಿಗೆ ಅದು ಮಾಡ್ಕೊಳಕ ಆಗಲ್ಲ. ಸೊ ದೊಡ್ಡ ಉದ್ಯಮದಾರರೇ ಮುಂದೆ ಬಂದು ಅವರೇ ಮಾಡ್ಕೊತ ಇದ್ದಾರೆ. ಸೊ ಬಿಸ್ನೆಸ್ ಮೈಂಡ್ ಇರೋದ್ರಿಂದ ಅವರು ನಮ್ಮಲ್ಲಿ. ಇಲ್ಲಿ ನಿಮಗೇನಿಸುತ್ತೆ, ತೋಟಗಾರಿಕಾ ತಜ್ಞರಾಗಿ ಬಹಳಷ್ಟು ಜನ ರೈತರು ನೋಡ್ತಾ ಇದೀವಿ, ತರಕಾರಿಗಳ ಒಂದು ಸಂಗ್ರಹಣೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಆಗ್ತಾ ಇಲ್ಲ ಅನ್ಕಂತಕ್ಕಂಥದ್ದು, ಯಾಕೆ ತರಕಾರಿ ಬಗ್ಗೆ ಸ್ಟೋರೇಜ್ ಮಾಡೋದ್ರ ಬಗ್ಗೆ ರೈತರಲ್ಲಿ ಒಂದು ಅನುಭವ ಕಡಿಮೆ ಅಂತೀರಾ, ತಿಳುವಳಿಕೆ ಇಲ್ಲ ಅಂತೀರಾ, ಹೇಗೆ? ವಿಶೇಷವಾಗಿ ಟೊಮ್ಯಾಟೊ ಆನಿಯನ್ ಇರ್ಬೋದು ಅಥವಾ ಬೇರೆ ತರಕಾರಿಗಳು ರೇಟ್ ಇಲ್ಲದಾಗ ಸ್ಟೋರೇಜ್ ಮಾಡಿ ಇಡಬಹುದು 8 ದಿವಸವರೆಗೆ? ಹಾ, ಇಡ್ಬೋದು ರೀ. ಅಂದ್ರೆ ಅವರಿಗೆ ಈಗ ಯಾವುದೇ ತರಕಾರಿ ತಗೊಳ್ರಿ ಅಂದ್ರೆ ತರಕಾರಿ ಒಳಗೆ ನಾವು ರೇಟ್ ಬರುತ್ತೆ ಅಂತ ಯಾರಿಗೆ ಗ್ಯಾರಂಟೀಸ್ ಇರಲ್ಲ. ಅದು ಒಂದು ಕಾರಣದಿಂದ ಯಾರು ಸ್ಟೋರ್ ಮಾಡಲ್ಲ. ಮತ್ತೆ ತರಕಾರಿ ನೀವು ಬಹಳ ದಿವಸವರೆಗೆ ಸ್ಟೋರ್ ಮಾಡ್ಲಿಕ್ಕಾಗಲ್ಲ. ಹೌದು, ಏನಿದ್ರು ಒಂದು 15 ದಿವಸ ಇಲ್ಲ ಇಲ್ಲ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟರು ನೀವು ಒಂದು 15 ಡೇಸ್ ಲಾಸ್ಟ್ ಡಿಪೆಂಡಿಂಗ್ ಅಪಾನ್ ನೀವು. ವಿಶೇಷವಾಗಿ ಟೊಮ್ಯಾಟೊ ನೋಡಿ, ಟೊಮ್ಯಾಟೊ ಬದನೆಕಾಯಿ ಟೊಮ್ಯಾಟೊ ಆದ್ರೆ ನೀವು 15 ದಿವಸ ಒಂದು ತಿಂಗಳವರೆಗೆ ಇಡಬಹುದು. ಆದ್ರೆ ಒಂದ್ ತಿಂಗಳವರೆಗೆ ಇಟ್ಟ ನಂತರನು ನಮಗೆ ರೇಟ್ ಸಿಗುತ್ತೆ ಅಂತ ಅವರಲ್ಲಿ ಗ್ಯಾರಂಟಿ ಇರೋದಿಲ್ಲ. ಆ ಕಾರಣಕ್ಕಾಗಿ ತರಕಾರಿ ಜಾಸ್ತಿ ಯಾರು ಸ್ಟೋರ್ ಮಾಡಲ್ಲ. ಮತ್ತೆ ನಾವು ಈಗ ಈರುಳ್ಳಿ ನೋಡಿದ್ರೆ ಈರುಳ್ಳಿ ಶೇಖರಣಾ ಘಟಕ ಅಂತ ನಾವು ಕೊಡ್ತೀವಲ್ಲ, NHM ಇಲಾಖೆಯಿಂದ ಕೊಡ್ತೀವಿ, ಅದರಲ್ಲಿ ಸ್ಟೋರೇಜ್ ಮಾಡ್ತಾರೆ. ಅದು 2-3 ತಿಂಗಳು ಆರಾಮ ಸ್ಟೋರ್ ಆಗುತ್ತೆ. ಅದರ ಏನು ಇಲಾಖೆಯವರು ತಾವು ರೈತರಿಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡಲಿಕ್ಕೆ ಓನರ್ಗೆ ವರ್ಕ್ ಆರ್ಡರ್ ಅನ್ನ ಕೊಡ್ತೀರಿ, ಹೇಗೆ ಇದನ್ನೆಲ್ಲ ಕೋಲ್ಡ್ ಸ್ಟೋರೇಜ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ತಂಡಗಳು ಬೇರೆ ಬೇರೆ ತಂಡಗಳು ಎಲ್ಲ ಬಂದು ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಮಾಡ್ತಾರೆ ಸರಿಯಾಗಿ? ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂದ್ರೆ ಈಗ CA ಅವರು ಒಂದು ಸಮಗ್ರವಾದ ಒಂದು DPR ಅಂತೀವಿ ನೋಡಿ, ಡಿಟೇಲ್ಡ್ ಪ್ರೊಜೆಕ್ಟ್ ರಿಪೋರ್ಟ್. ಹೌದು, ಆಸ್ ಪರ್ ಅದು ನಮ್ಮ ಇಲಾಖೆ ಆಗಿರ್ಬೋದು ಇಲ್ಲಪ್ಪ ಅಂತಂದ್ರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇಂದ ಅದು ಯಾವ್ಯಾವ ಯಂತ್ರ ಯಾವ್ಯಾವ ಸ್ಪೆಸಿಫಿಕೇಶನ್ ದಿಂದ ಇರ್ಬೋದು ಇರಬೇಕು ಅದೆಲ್ಲ DPR ಅಲ್ಲಿ ಇರುತ್ತೆ. ಅದೇ ಹೇಗೆ ಇದನ್ನ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮಾಡಿದಾರ, NHMBಗೆ ಹೋಗ್ಬೇಕಾ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಗೆ ಹೋಗ್ಬೇಕಾ, ಅಥವಾ ಹೇಗೆ ಇಲಾಖೆಗೆ ಅರ್ಜಿಗಳನ್ನು ಕೊಡ್ಬೇಕಾ, ಹೇಗಿದೆಲ್ಲ? ಇಲ್ಲ, ಶೀತಲ ಗ್ರಹಗಳಿಗೆ ನೀವು ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಲ್ಲಿ ಸಹಾಯಧನ ತಗೋಬಹುದು, ಅಥವಾ ನಮ್ಮ ಡೈರೆಕ್ಟ್ ನಮ್ಮ ಇಲಾಖೆಗೆ ಅಪ್ಲೈ ಮಾಡಿ ನಮ್ಮಲ್ಲಿ ತಗೋಬಹುದು. ಎರಡು ಕಡೆ ಅಂದ್ರೆ ನಿಮಗೆ ಎರಡು ಕಡೆ ಸಬ್ಸಿಡಿ ಸಿಗಲ್ಲ, ಅಲ್ಲಿ ಆದ್ರೂ ತಗೋಬಹುದು, ಇಲ್ಲ ಇಲಾಖೆ ತಗೋಬಹುದು ಅಷ್ಟೆ. ಹೇಗೆ ಯೋಜನೆಯ ಲಾಭ ಪಡ್ಕೋಬೇಕಾದ್ರೆ ಬಹಳಷ್ಟು ಸರಳೀಕರಣ ಇದೆಯಾ, ಬಹಳಷ್ಟು ಟಫ್ ಇದೆಯಾ ರೈತರಿಗೆ, ಏನು ಯಾವ ರೀತಿ ಅಭಿಪ್ರಾಯ ಇದೆ, ಬಹಳಷ್ಟು ಸಿಂಪಲ್ ಆಗಿ ಮಾಡಿದಾರೆ? ಇಲ್ಲ, ಬಹಳ ಸಿಂಪಲ್ ಇದೆ, ಸರಳೀಕರಣ ಇದೆ. ಇದರಲ್ಲಿ ಏನ್ ಬಹಳ ಅಲ್ದಾಡುವಂತ ಏನು ಕೆಲಸ ಇಲ್ಲ. ಶೀತಲಗ್ರಹ ನಿರ್ಮಾಣ ಮಾಡೋರು ನಮ್ಗೆ ಅರ್ಜಿ ಕೊಡ್ತಾರೆ, ಅರ್ಜಿ ಕೊಟ್ಟನಂತ ನಮ್ಮ ಏನು ಅನುದಾನ ಎಷ್ಟು ಇದೆ ಅಂತ ನೋಡಿಕೊಂಡು ಅದರ ಅನುಗುಣವಾಗಿ ನಾವು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ. ವರ್ಕ್ ಆರ್ಡರ್ ಇಶ್ಯೂ ಮಾಡಿದ ನಂತರ ಅದು ಸುಮಾರು ಒಂದು 7-8 ತಿಂಗಳ ಕಾರ್ಯ ಮುಗಿಬೇಕಂದ್ರೆ ಅಷ್ಟೇ ಟೈಮ್ ಹಿಡಿತೈತಿ. 7-8 ಮಂತ್ಸ್ ಒಳಗೆ ರೆಡಿ ಆಗ್ತದೆ. ನಿಮ್ಮ ಇಲಾಖೆಯಿಂದ ಕೊಟ್ಟದ್ದು ಎಲ್ಲ ಒಂದು 7-8 ತಿಂಗಳಲ್ಲಿ ಮುಗಿಸಿದ್ದಾರೆ. 8 ತಿಂಗಳು ಒಮ್ಮೊಮ್ಮೆ 10 ತಿಂಗಳು ಆಗತ್ತೆ ರೀ. ಕಾರ್ಯಾರಂಭ ಆಗಿದೆ ಎಲ್ಲ, ಎಲ್ಲ ಕಾರ್ಯಾರಂಭ ಆಗಿದೆ. ಇಲ್ಲ ಅಂದ್ರೆ ನಮ್ಮ ಇಲಾಖೆಯಿಂದ ನಾವ್ ಏನ್ ಸಹಾಯಧನ ಕೊಡ್ತೀವಲ್ಲ ಅದು ಮುಗಿದ ಕಾರ್ಯಾರಂಭ ಆದ ನಂತರ ನಾವು ಸಹಾಯಧನ ಕೊಡ್ತೀವಿ. ನಂತರ ಹೇಗೆ ಫಾಲೋ ಅಪ್ ಏನಾರು ಮಾಡ್ತಾ ಇರ್ತೀರಾ, ಹೇಗೆ ನಡೆದಿದೆ, ರೈತರಿಗೆ ಯಾವ ರೀತಿ ಓನರಿಗೆ ಏನು ಕೋಲ್ಡ್ ಸ್ಟೋರೇಜ್ ಹಾಕಿದಂಥವ್ರು ಲಾಭದಲ್ಲಿದ್ದಾರೆ ಅಥವಾ ನುಕ್ಸಾನದಲ್ಲಿದ್ದೀವಾ, ಮಾಲ್ ಬರ್ತಾ ಇದೆ ಇಲ್ಲೋ ಅಂತಕ್ಕಂಥದ್ದು ಮಾಡ್ತೀವಿ ಅಂದರೆ ಏನಾಗುತ್ತೆ, ಈಗ ನಾವು ಇಲ್ಲೇ ಜಿಲ್ಲೆಯಲ್ಲಿ ಇರ್ತೀವಲ್ಲ, ನಾವು ಅದು ಸಹಾಯಧನ ನೀಡುವಾಗ ಹೋಗಿ ನೋಡಿ ಎಲ್ಲ ಮಾಡ್ಬಿಟ್ಟಿರ್ತೀವಿ. ಆಮೇಲೆ ಈಗ ನಮಗೆ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನಮ್ಮ ಮೇಲಧಿಕಾರಿಗಳು ಬರ್ತಿರ್ತಾರೆ. ಅಂದರೆ ನಮಗೀಗ ತೋಟಗಾರಿಕಾ ಜಂಟಿ ನಿರ್ದೇಶಕರು ಕಲಬುರಗಿ ಅವರಾಗ್ಬೋದು, ಅಥವಾ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತೇನು ಅವರು ಬೆಂಗಳೂರಲ್ಲಿ ಇರ್ತಾರೆ, ಅವರು ಬಂದಾಗ ಸತತವಾಗಿ ನಾವು ವಿಸಿಟ್ ಮಾಡಿ ಕಾರ್ಯ ನಡೆದಿದೆ ಇಲ್ಲೋ, ಶೀತಲಗಾರ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲೋ, ರೈತರಿಗೆ ಅನುಕೂಲ ಆಗ್ತಾ ಇದೆ ಇಲ್ಲೋ ಎಲ್ಲ ನೋಡ್ತಾರೆ. ಹೇಗೆ ಅನಿಸ್ತದೆ ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೀತಲಗಾರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇನ್ನು ಮುಂದಿನ ಸಾಕಷ್ಟು ದಿನಗಳಲ್ಲಿ ಅವಕಾಶಗಳು ಚೆನ್ನಾಗಿ ಸ್ಕೋಪ್ ಇದೆ ಅಂತೀರಾ? ಇನ್ನೂ ಸ್ಕೋಪ್ ಇದೆ ರೀ, ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಬಹಳ ಸ್ಕೋಪ್ ಇದೆ. ಏಳು ತಾಲೂಕುಗಳು ಬರ್ತವೆ ರಾಯಚೂರು ಜಿಲ್ಲೆಯಲ್ಲಿ. ಹೌದು, ಈ ಏಳು ತಾಲೂಕಿನಲ್ಲಿ ಹೇಗೆ ಇದಕ್ಕೆ ವ್ಯಾಪಕವಾದಂತಹ ಒಂದು ಪ್ರಚಾರ ಇರಬಹುದು, ವ್ಯಾಪಕವಾದಂತಹ ಒಂದು ತಿಳುವಳಿಕೆ ರೈತರಲ್ಲಿ ಇದೆಯಾ? ಯಾಕಂದ್ರೆ ರಾಯಚೂರು ಸಮೀಪ ಸುತ್ತಮುತ್ತ ಆಗ್ತದೆ, ಬೇರೆ ಕಡೆ ಅಷ್ಟು ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಬೇರೆ ತಾಲೂಕುಗಳಲ್ಲಿ. ಇಲ್ಲ ಇಲ್ಲ, ನಮಗೀಗ ನೀವು ದೇವದುರ್ಗ ಹೋದ್ರೆ ಅಲ್ಲಿ ಜಾಸ್ತಿ ಶೀತಲಗಳ ನಿರ್ಮಾಣ ಆಗ್ತಾ ಇದಾವೆ ಈಗ. ಯಾಕಂದ್ರೆ ದೇವದುರ್ಗ ಮತ್ತು ನಮ್ಮ ರಾಯಚೂರು ಎರಡು ತಾಲೂಕು ಈ ಹೊಸದಾಗಿ ನಿರ್ಮಾಣ ಆಗಿರೋದು ಸಿರ್ವಾರ ತಾಲೂಕಲ್ಲಿ ಜಾಸ್ತಿ ಮೆಣಸಿನಕಾಯಿ ಬೆಳೆಯೋದ್ರಿಂದ ದೇವದುರ್ಗದಲ್ಲಿ ಮೆಣಸಿನಕಾಯಿ ಜಾಸ್ತಿ ಇದೆ. ಸೊ ಎಲ್ಲೆಲ್ಲಿ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಇದೆ ಅಲ್ಲಿ, ಆದ್ರೆ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಆಗಿಲ್ಲ ಲಿಂಗಸೂರು ತಾಲೂಕಲ್ಲಿ. ಅಲ್ಲಿ ಅಂತಂದ್ರೆ ನಿಮ್ಗೆ ಸ್ಟೋರ್ ಮಾಡುವಂತ ಉತ್ಪನ್ನ ಅಲ್ಲಿ ಬೆಳೀತಾ ಇಲ್ಲ. ಅಲ್ಲಿ ಏನು ಬೆಳೀತಾರೆ, ಜಾಸ್ತಿ ಪಪ್ಪಾಯ ಬೆಳೀತಾರೆ, ದಾಳಿಂಬೆ ಬೆಳೀತಾರೆ, ಅದು ನೇರವಾಗಿ ಮಾರುಕಟ್ಟೆಗೆ ರವಾನೆ ಮಾಡಿಬಿಡ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಸ್ಟೋರ್ ಮಾಡಲಿಕ್ಕೆ ಅವಕಾಶ ಸಾಕಷ್ಟು ಇದೆ. ಶೇಕಡ 90 ಎಲ್ಲಾ ಮೆಣಸಿನಕಾಯಿ ಯೂಸ್ ಮಾಡಕ್ಕಾಗುತ್ತೆ. ಅಂದ್ರೆ ಒಳದಂಗೆ ಸಾಮಾನ್ಯವಾಗಿ ಹೆಸರು ತೊಗರಿಗಳನ್ನ ಸ್ವಲ್ಪ ಮಟ್ಟಿಗೆ ಇಡ್ತಾರೆ ರೈತರು, ಅಲ್ಲಲ್ಲಿ ನೋಡ್ತಾ ಇರ್ತೀವಿ ಹೆಸರು ತೊಗರಿಯನ್ನ. ಆಮೇಲೆ ವಿಶೇಷವಾಗಿ ಮೆಣಸಿನಕಾಯಿಗೆ ಒಳ್ಳೆ ಅವಕಾಶ ಇದೆ ಇಲ್ಲಿ ಸ್ಟೋರ್ ಮಾಡಲಿಕ್ಕೆ. ಹೌದೌದು, ಏನು ಹೇಳ್ತೀರಿ, ಯಾವ ರೀತಿ ಒಂದು ಯೋಜನೆಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶಗಳಿದ್ದಾವೆ, ಹೇಗೆ ಇದಕ್ಕೆ ಅರ್ಜಿಗಳು ನಿಮ್ಮ ಇಲಾಖೆಗೆ ಸಾಕಷ್ಟು ಬರ್ತಾ ಇದ್ದಾವೆ, ಹೇಗೆ ಒಂದು ಟಾರ್ಗೆಟನ್ನು ತಮಗೆ ಅದನ್ನು ಮೀಟ್ ಮಾಡಲಿಕ್ಕೆ ಆಗ್ತಾ ಇದೆಯಾ ಹೇಗೆ? ಇಲ್ಲ, ನಮಗೆ ಟಾರ್ಗೆಟ್ ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಹೆಚ್ಚುವರಿ ಅನುದಾನಕ್ಕಾಗಿ ಮೇಲಧಿಕಾರಿಗಳಿಗೆ ಬರ್ಕೊಂಡಿವಿ, ಹೆಡ್ ಆಫೀಸಲ್ಲಿ ಪತ್ರ ಮುಖಾಂತರ ಬರ್ಕೊಂಡಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಈ ವರ್ಷ ನಮಗೆ ಟಾರ್ಗೆಟ್ ಇರೋದು 2 ಇದ್ದು, ಆದರೆ ನಮಗೆ 5 ಅರ್ಜಿಗಳು ಬಂದಿದ್ದಾವೆ. 5 ಅರ್ಜಿ ಬಂದಿದೆ, 5 ಅರ್ಜಿ ಬಂದಿದ್ದಾರೆ. ಅದಕ್ಕೆ ನಾವು ಈಗ ಬರ್ಕೊಂಡಿವಿ ನಮ್ಮ ಮೇಲಧಿಕಾರಿಗಳಿಗೆ, ಅವರು ಜಾಸ್ತಿ ಅನುದಾನ ನೀಡ್ತಾರಂತ ಆಶಿಸ್ತೀವಿ. ಒಳ್ಳೆಯದು ಬಸನಗೌಡರು, ಇದುವರೆಗೂ ಈ ಒಂದು ಶೀತಲ ಗೃಹಗಳ ನಿರ್ಮಾಣಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಯಾವ ರೀತಿ ಅನುಕೂಲತೆ ಇದೆ, ಹೇಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತೇಜನ ಅಥವಾ ಸ್ಕೋಪ್ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಶೀತಲ ಗೃಹ ನಿರ್ಮಾಣಕ್ಕೆ ಇರುವ ಅವಕಾಶಗಳು ಮತ್ತು ಇಲಾಖೆಯ ಸಹಾಯ ಸೌಲಭ್ಯಗಳ ಕುರಿತು ರಾಯಚೂರಿನ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಸನ್ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ ಅವರು. ಈಗ ಬೇಸಿಗೆ ಹೈನೂರು ಹಸುಗಳ ಆರೋಗ್ಯ ಕಾಳಜಿ ಕುರಿತು ಮಾಹಿತಿಯನ್ನು ಕೇಳಿ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ. ಜಾನುವಾರು ಸಾಕಾಣಿಕೆ ಮಾಡುವಂಥ ರೈತರಿರ್ಬೋದು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿದಂಥ ರೈತರು ವಿಶೇಷವಾಗಿ ಬೇಸಿಗೆಯಲ್ಲಿ ಹೈನೂರು ಹಸುಗಳ ಪಾಲನೆ ಮತ್ತು ಸುಧಾರಣೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ಹೇಳುವುದಾದ್ರೆ ಬ್ಯಾಸಿಗೆ ಒಳಗೆ ವಿಶೇಷವಾಗಿ ಈ ಉಷ್ಣವಲಯ ಪ್ರದೇಶದೊಳಗೆ ಉಷ್ಣದ ಒತ್ತಡ ಅಥವಾ ಈ ಶಾಖದಿಂದ ರಾಸುಗಳ ಒಂದು ಉತ್ಪಾದನಾ ಶಕ್ತಿ ಕಡಿಮೆ ಆಗ್ತದೆ. ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾತಪ್ಪ ಅಂತಂದ್ರೆ ರಾಸುಗಳು ವಿಶೇಷವಾಗಿ ಎಮ್ಮೆ ಇರ್ಬೋದು ಆಕಳು ಇರ್ಬೋದು ಆಹಾರ ಸೇವನೆ ಕಡಿಮೆ ಆಗ್ತದೆ. ನೀರು ಕುಡಿಯುವಿಕೆ ಉಸಿರಾಟ ಮತ್ತು ಬೆವರುವಿಕೆ ಈ ಒಂದು ರಾಸುಗಳಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಹಾಲಿನ ಉತ್ಪಾದನೆಗೆ ಬೇಕಾದಂತಹ ಪೌಷ್ಟಿಕಾಂಶಗಳ ಕೊರತೆಯಾಗಿ ಹಾಲಿನ ಒಂದು ಇಳುವರಿ ಕಡಿಮೆ ಆಗ್ತದೆ. ಬೇಸಿಗೆಯಲ್ಲಿ ಇಳುವರಿ ಶೇಕಡ 21-25% ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ಎಮ್ಮೆ ಹೆಚ್ಚಾಗಿ ಹಾಲಿನಲ್ಲಿ ಒಂದು ಎಮ್ಮೆ ದಿವಸಕ್ಕೆ ಒಂದು 10 ಲೀಟರ್ ಹಾಲು ಕೊಡ್ತಿತ್ತಂದ್ರೆ ಬೇಸಿಗೆ ಒಳಗೆ 2-2.5 ಲೀಟರ್ ಹಾಲು ಕಡಿಮೆ ಆಗ್ತದೆ. ಇದಕ್ಕೆಲ್ಲ ಸಾಕಷ್ಟು ಕಾರಣಗಳನ್ನು ಕೊಡಬಹುದು. ಅಂದ್ರೆ ಹವಾಮಾನದ ಒಂದು ಉಷ್ಣತೆ 22°C ಪ್ರತಿ 1.2°C ಹೆಚ್ಚಳ ಒಳ್ಳೆಯದಂತ ಹೇಳ್ಬಹುದು. ಇನ್ನು ರಾಸುಗಳನ್ನ ಪಾಲನೆ ಕ್ರಮಗಳ ಬಗ್ಗೆ ಹೇಳೋದಾದ್ರೆ ಕುಡಿಲಿಕ್ಕೆ ತಂಪಾದ ನೀರನ್ನು ಸದಾಕಾಲ ಒದಗಿಸಬೇಕು. 24 ಗಂಟೆಗಳ ಕಾಲ ರಾಸುಗಳಿಗೆ ನೀರಿನ ಒಂದು ಅನುಕೂಲತೆ ದೊರೆಯುವ ಹಾಗೆ ಮಾಡಬೇಕು. ಸಾಧ್ಯವಾದಷ್ಟು ರಾತ್ರಿ ಹೊತ್ತು ಮೇಯುವಂತೆ ನಾವು ರಾಸುಗಳನ್ನು ಪಳಗಿಸಬೇಕು. ಹಸಿರು ಮೇವು ಒದಗಿಸುವುದರಿಂದ ಉಷ್ಣದ ಒಂದು ಒತ್ತಡವನ್ನು ಕಡಿಮೆ ಮಾಡಬಹುದು. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಸಾಧ್ಯವಾದರೆ ನೀರಾವರಿ ಅನುಕೂಲತೆ ಇರತಕ್ಕಂಥ ರೈತ ಬಾಂಧವರು